ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡದಿಂದ ಭಜನೆ ಪದ. ಆಕಾಶವಾಣಿ ಮಡಿಕೇರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಬಿಶೆಟ್ಟಿಗೆ ಅಧಿಕಾರಳಾನ ಇಕ ಮೈಸೂರು ವಿಜಯನಗರತ್ವ ಸಂಜ ಅಪ್ಪಂಡೆರಂಡ ಪೌತಿ ಅರ್ಜುನ ಅಂಗಡಪೊಣ್ಣ ಗಂಗಮ್ಮ ಅಂಗ ಇಂದು ಮರಣಪಟ್ಟಿತು. ತೊಂಬತ್ತಂಡು ಪೈತ್ರ ಅಪ್ಪಂಡೆರಂಡ ಗಂಗಮ್ಮ ಅಂಗಡ ತಾಮನೆ ಟಿ ಶೆಟ್ಟಿಗೇರಿ ಮಚ್ಚಮಡ. ಆಖಿರಿ ಕರ್ಯ ನಾಳೆ 11 ಗಂಟೆ ರಮೀದ ಮೈಸೂರು ವಿಜಯನಗರ ಮುಕ್ತಿಧಾಮತ್ ನಡ್ಪಾಂದು ಒಕ್ಕಕರ ಅರ್ಚಿಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಾ ಇರವು ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಮಂಡಳಿ, ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಸಭೆ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆ, ವಿಶ್ವಕರ್ಮ ಯೋಜನೆ ಬಗ್ಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ವೀರ್ ಪರಿವಾರ್ ಸಹಾಯತಾ ಯೋಜನೆ ಶುರು ಮಾಡಲಾಗಿದ್ದು, ಈ ಯೋಜನೆಯಲ್ಲಿ ಇಲಾಖೆ ಕಚೇರಿಯಲ್ಲಿ ವಕೀಲರು ವಾರಲ್ಲಿ ಒಂದು ದಿನ ಇದ್ದು ಕಾನೂನು ಸಹಾಯಕ್ಕೆ ಬೇಕಾಗಿರುವ ಜಿಲ್ಲೆನ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಕಚೇರಿ ದಿನಗಳಲ್ಲಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿಯಲ್ಲಿ ಸಂಪರ್ಕಿಸಿ ಈ ಯೋಜನೆಯ ಉಪಯೋಗನ ಪಡ್ಕೊಳ್ಳಕ. ಕುಶನಗರ ವಿದ್ಯುತ್ ಉಪಕೇಂದ್ರದ ಹೋಗುವ ಶುಂಟಿಕೊಪ್ಪ ಹೊಸಕೋಟೆ ಗದ್ದೆಹಳ್ಳ ಪೀಡರ್ಲಿ ತಾರೀಖು 11 ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ವಿದ್ಯುತ್ ಇರ್ದುಲೆ. ಆದ್ರಿಂದ ಶುಂಟಿಕೊಪ್ಪ ಟೌನ್, ಕೊಡಗರಹಳ್ಳಿ, ಹೇರೂರು ಸುತ್ತಮುತ್ತ ಕರೆಂಟ್ ಇರ್ದುಲೆ ತಿಳಿ ವಿದ್ಯುತ್ ಇಲಾಖೆ ತಿಳಿಸಳು. ಗಾಳಿಬೀಡು ಗ್ರಾಮ ಪಂಚಾಯಿತಿ ಸಭಾಮಂಡಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾಲೂರು ಹಂಗೆ ಹಮಿಯಾಲ ಗ್ರಾಮಗಳನ್ನು ಹೊಗೆಸೊಪ್ಪು ಇಲ್ಲದಿರುವ ಗ್ರಾಮಗಳಾಗಿ ಘೋಷಿಸುವ ಬಗ್ಗೆ ಪೂರ್ವಭಾವಿ ಸಭೆ ನಡೆದು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ಲಿ ನಾಳೆ ವೈದ್ಯರ ಇರ್ದುಲೆ ತಿಳಿ ಪ್ರಕಟಣೆ ತಿಳಿಸಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜಾಲ್ಸೂರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿನ ಕೂಡುಕೂಟಲಿ ಅರೆಭಾಷೆ ಜಂಬರ ಆಟಿಕೂಟ ಜಂಬರ ತಾರೀಖು 10 ಹೊತ್ತಾರೆ 10 ಗಂಟೆಗೆ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಮಂಡಳಿ ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇದರ ಕೂಡುಕೂಟಲಿ ಆಟಿ ಜಬ್ಬರ 2025 ಸಾಂಪ್ರದಾಯದ ತಿಂಡಿ ತಿನಿಗ ಮತ್ತು ಸಾಂಪ್ರದಾಯಿಕ ಪಾರಂಪರಿಕ ವಸ್ತು ಪ್ರದರ್ಶನ ತಾರೀಖು 10 ಹೊತ್ತಾರೆ 10 ಗಂಟೆಗೆ ಕಾರುಗುಂದ ಗೌಡ ಸಮಾಜದಲ್ಲಿ ಶ್ರೀ ಕೊಳಪಾಲು ಎಸ್ ಗಣಪತಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ ಹಿಂಬತ್ತು 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದೆ. ಈ ವರ್ಷದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಾಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪೈಪೋಟಿನ ಇಲಾಖಾ ವತಿಯಿಂದ ದಿನ ನಿಗದಿ ಮಾಡಲು ಈ ತಿಂಗಳ ತಾರೀಖು 18 ಮಡಿಕೇರಿ ತಾಲೂಕಕ್ಕೆ, 19 ಪೊನ್ನಂಪೇಟೆ ತಾಲೂಕು, 20 ವಿರಾಜಪೇಟೆ, 21 ಕುಶಾಲನಗರ ತಾಲೂಕಕ್ಕೆ, ಹಾಗೆ ತಾರೀಖು 22 ಸೋಮವಾರಪೇಟೆ ತಾಲೂಕಕ್ಕೆ ನಿಗದಿ ಮಾಡಿದ ಆಟದ ಬಾಣಿಯಲ್ಲಿ ನಡೆದಿದೆ ತಿಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಗೆ ಕವನ ವಾಚಿಸಿಕೆ ಆಸಕ್ತಿ ಇರುವ ಕವಿಗಳಿಂದ ಸ್ವಂತ ಬರೆದ ಕವನಗಳನ್ನು ಕರೆದಳು. ಕವನ ಕಳಿಸಿಕೆ ಬರುವ ತಿಂಗಳ ತಾರೀಖು 6 ಆಖರಿ ದಿನ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆನ ಕೂಡುಕೂಟಲಿ ನಾಳೆ ಹೊತ್ತಾರೆ 10 ಗಂಟೆಗೆ ವಿಶ್ವ ಬುಡಕಟ್ಟು ದಿನಾಚರಣೆ ಕುಶಾಲನಗರ ಕೂಡಿಗಿನ ಬ್ಯಾಡಗೊಟ್ಟಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಕಾಯಕ ಯೋಗಿ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಜಂಬರ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿನಲ್ಲಿ ಖಾಲಿ ಇರುವ 11 ತರಗತಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಪ್ರವೇಶಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ತಾರೀಖು 10 ಆಖರಿ ದಿನ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲನನ್ನು ಸಂಪರ್ಕಿಸಕ್ಕೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ತಾರೀಖು 13 ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸೊಮರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕ್ಕರ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕಡುವೆ. ಸಾರ್ವಜನಿಕರು ಈ ಅವಕಾಶನ ಉಪಯೋಗಿಸಿಕೊಡುವಂಗೆ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗ 18 ಜಿಲ್ಲಾ ಮಟ್ಟತ್ರ ದಸರಾ ಕ್ರೀಡಾಕೂಟ, ನಾಳೆ ವಿಶ್ವ ಬುಡಕಟ್ಟು ನಾಳು. ಸುದ್ದಿರ ವಿವರ. 2025-26 ಸಾಲಲ ಆಮಕ್ಕ ಪಿಂಜ ಪೊಮ್ಮಕ್ಕ ಜಿಲ್ಲೆರ 5 ತಾಲೂಕಲ್ ತಾಲೂಕು ಮಟ್ಟ ಪಿಂಜ ಜಿಲ್ಲಾ ಮಟ್ಟತ್ರ ದಸರಾ ಕಳಿಕೂಟ ಪೈಪೋಟಿನ ಇಲಾಖೆರ ಆದನಲ್ಲಿ ನಡೆಸುವಕ್ಕ ತೀರ್ಮಾನ ಮಾಡಿತು. ಮಡಿಕೇರಿ ತಾಲೂಕರ ಕಳಿಕೂಟ ಇದೇ ತಿಂಗ 18 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲ ಪಿಂಜ ಸಾಯಿ ತರ್ಪ್ ಮಡಿಕೇರಿ ಇಲ್ಲಿ 19 ಪೊನ್ನಂಪೇಟೆ ತಾಲೂಕು ಕಾರಕ ಅಲ್ಲಿತ್ರ ಅರಣ್ಯ ಮಹಾವಿದ್ಯಾಲಯ ಪಿಂಜ ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಳಿಪರಂಬು. ವಿರಾಜಪೇಟೆ ತಾಲೂಕು ಕಾರಕ ಇದೇ ತಿಂಗ 20 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಪಿಂಜ ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಳಿಪರಂಬುಲು. ಕುಶಾಲನಗರ ತಾಲೂಕು ಕಾರಕ ಇದೇ ತಿಂಗ 21 ಕೂಡಿಗೆ ಕ್ರೀಡಾ ಸ್ಕೂಲ್ ಕಳಿಪರಂಬುಲು, ಸೈನಿಕ ಸ್ಕೂಲ್ ಕಳಿಪರಂಬುಲು. 22 ಸೋಮಾರ್ಪೇಟೆ ತಾಲೂಕು ಕಾರಕ ಕೂಡಿಗೆ ಕ್ರೀಡಾ ಸ್ಕೂಲ್ ಕಳಿಪರಂಬು ಪಿಂಜ ಸೈನಿಕ ಸ್ಕೂಲ್ ಕಳಿಪರಂಬುಲು ನಡಪ. ಕಳಿಕಾರ ವಿವರ ಕಣಕಲು ಕೂಡಿ ಆಡಿತು. ಕಳಿಕೂಟತ್ನ ಅಂದೋಡೆ ನಡೆತಿ ತರಣೊಂದು ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಕಟ್ಟಣಿತು. 66/11 kV ಕುಶಾಲನಗರ ವಿದ್ಯುತ್ ಉಪಕೇಂದ್ರ ತಿಂಜ ಪರಪೋಪ ಸುಂಟಿಕೊಪ್ಪ ಪನ್ಯ ಹೊಸಕೋಟೆ ನಾಕೂರು ಗದ್ದೆಹಳ್ಳ ಫೀಡರ್ಲ್ ಇದೇ ತಿಂಗ 11 ಪೊಲಾಕ 10 ಇಂಚ ವೈಪ